ನಿಂತು ಹಾಡುತ್ತಲ್ಲ ಇರ್ಲಿ, ಇನ್ನೊಂದು ಹೇಳ್ಬಿಡೋಣ, ಈಗ ಸಮಯ ಇಲ್ಲ. ಈಗ ಸರಿ ಹಾಡಿರೋದು ಮೋನಿಕಾ ಸುರೇಶ್ ಅಂತ ಅವರು ಕೂಡ ಸರಿ ಉತ್ತರ ಹೇಳಿದ್ರು. ಶಾಂತಿನಿ ಮಂಜುನಾಥ್ ಸರಿ ಉತ್ತರ ಹೇಳಿದ್ದಾರೆ. ಮೇನಕಾ ನಟರಾಜ್ ಹಾಗೇನೆ ತಾವು. ಅಲ್ಲ, ಕೆಲವರಿಗೆ ಗೊತ್ತಾಗೋದಿಲ್ಲ ನೋಡಿ, ಅಂದ್ರೆ ನೀವೇನ್ ಎಂತ ಹೇಳಲಿಲ್ಲ, ಸುಳಿವು ಕೊಡ್ಲಿಲ್ಲ ಅಲ್ವಾ, ಅದೇ ಗುಂಗಿನಲ್ಲಿ ಇರುವಾಗ ಗೊತ್ತಾಗತ್ತೆ. ಒಳ್ಳೇದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕಾರ್ಯಕ್ರಮ. ಧನ್ಯವಾದಗಳು, ನಮಸ್ಕಾರ. ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಜಿ ಡಿ ರಮೇಶ್ ಗಲ್ಲರಹಳ್ಳಿ, ತಾಂತ್ರಿಕ ನಿರ್ವಹಣೆ ಸೋಮಶೇಖರ್, ಡಿ ಅರವಿಂದನ್, ಆರ್ ಕೆ ಲೋಕೇಶ್ ಹಾಗೂ ಕಲೀಂ ಮೊಹಿದ್ದೀನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತ್ತು. ಮತ್ತೆ ಮುಂದಿನ ವಾರ ಇದೇ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಮಕ್ಕಳಿಲ್ಲದ ದಂಪತಿಗಳಿಗೆ ಆಸರೆ ಸಂತಸ IVF ಅಂಡ್ ಎಂಡೋ ಸರ್ಜರಿ ಸೆಂಟರ್, ಮೈಸೂರು ಮತ್ತು ಹಾಸನ್. ಕಾಲ್ 9620999969. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಫಲಸಿರಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಾನುಲಿ ಸರಣಿ ಫಲಸಿರಿ ಮೂಡ್ ಬರ್ತಾ ಇದೆ. ಇದರಲ್ಲಿ ತೆಂಗಿನ ತೋಟಗಳ ಸಮರ್ಪಕ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾ ಹೆಚ್.ಆರ್. ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ತೋಟಗಳ ಸಮರ್ಪಕ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ತೆಂಗು ಒಂದು ದೀರ್ಘಾವಧಿಯಾದಂತಹ ಬೆಳೆ, ಒಮ್ಮೆ ಹಾಕಿ ಫಸಲಿಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಒಂದಷ್ಟು ವಿರಾಮವಾದಂತಹ ಬೆಳೆ ಅಂತ ಹೇಳಿ ಅಂದ್ಕೊಂಡು ಅನೇಕರು ಕೈಚೆಲ್ತಕ್ಕಂಥದ್ದು ಇದೆ. ಅದಕ್ಕೆ ಏನೆಲ್ಲ ಮಾಡಬೇಕು, ಏನು ಪೋಷಕಾಂಶಗಳನ್ನು ಒದಗಿಸಬೇಕು, ಯಾವ ಸಂದರ್ಭದಲ್ಲಿ ಎಷ್ಟು ನೀರನ್ನು ಒದಗಿಸಬೇಕು, ಅಂಥದ್ರ ಬಗ್ಗೆ ಒಂದಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಕ್ಕಂಥದ್ದನ್ನು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೇವೆ. ತೆಂಗಿನಲ್ಲಿ ನೆರಳಿದೆ ಅನ್ನುವಂತಹ ಕಾರಣಕ್ಕೆ ಅಲ್ಲಿ ಬೇರೆ ಯಾವುದೇ ತರಹದ ಅಂತರ್ಬೆಳೆ ಅಥವಾ ಮಿಶ್ರ ಬೆಳೆಗಳನ್ನು ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಬದಲಾಗಿ ಸುಮ್ಮನೆ ತೆಂಗಿನ ತೋಟಗಳನ್ನು ಉಳುಮೆಯನ್ನು ಮಾಡ್ತಕ್ಕಂಥದ್ದು, ಫಸಲು ಕಡಿಮೆ ಆದಂತಹ ಸಂದರ್ಭದಲ್ಲಿ ಗೋಡು ಅಥವಾ ಮಣ್ಣನ್ನು ಹೇರಿಸಿಕೊಳ್ತಕ್ಕಂಥದ್ದು, ಈ ತರಹದ ಚಟುವಟಿಕೆ ಚಟುವಟಿಕೆಗಳು ಒಂದಷ್ಟು ನಡೀತಾ ಇದ್ದಾವೆ. ಬಹುತೇಕ ತೆಂಗಿನ ತೋಟಗಳಲ್ಲಿ ಇವತ್ತು ಇಳುವರಿ ಅತ್ಯಂತ ಗಣನೀಯವಾಗಿ ಕಡಿಮೆ ಆಗಿರತಕ್ಕಂಥದ್ದು, ಇದಕ್ಕೆ ಏನೆಲ್ಲ ಕಾರಣಗಳು, ತೆಂಗನ್ನು ನಾವು ಸಮರ್ಪಕವಾಗಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕು, ತೆಂಗು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಫಸಲನ್ನು ನಮಗೆ ನೀಡ್ತಾ ಹೋಗಬೇಕು, ಆದರೆ ಅದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ, ಹೇಗೆ ನಾವು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ತೆಂಗು ಒಂದು ಬಹಳ ಪ್ರಮುಖವಾದಂತಹ ಬೆಳೆ ನಮ್ಮ ಜಿಲ್ಲೆಯಲ್ಲಿ. ಹೌದು, ನಮ್ಮ ಜಿಲ್ಲೆಯಲ್ಲಿ ತೆಂಗಿನ ಬೆಳೆಯ ಒಂದು ಪರಿಸ್ಥಿತಿ ಹೇಗಿದೆ? ಸರಿಗ, ತೆಂಗು ನಮ್ಮ ಜಿಲ್ಲೆಯ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 6 ತಾಲೂಕುಗಳಲ್ಲಿ ಮುಖ್ಯವಾದಂತಹ ವಾಣಿಜ್ಯ ಬೆಳೆ. ಚನ್ನರಾಯಪಟ್ಟಣ, ಅರಸೀಕೆರೆ, ಒಳನರ್ಸೀಪುರ, ಹಾಸನ್, ಅರಕಲಗೂಡು, ಬೇಲೂರು, ಈ ತಾಲೂಕುಗಳಲ್ಲಿ ತೆಂಗು ಒಂದು ವಾಣಿಜ್ಯ ಬೆಳೆ. ಸರ್, ಏನಾಗಿದೆ, ತೆಂಗನ್ನ ಆದಾಯಕ್ಕಾಗಿ ನಮ್ಮಲ್ಲೂ ವಿಶೇಷವಾಗಿ ಸಣ್ಣ, ಅತಿ ಸಣ್ಣ, ಮಧ್ಯಮ ರೈತರು ಅವಲಂಬಿತರಾಗಿದ್ದಾರೆ. ಹೌದು, ತೆಂಗನ್ನ ನಾವು ಈ ಪ್ಲಾಂಟೇಷನ್ ಕ್ರಾಪ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ 2 ಎಕರೆ ಇದೆ, ತೆಂಗಿನ ಗಿಡ ಹಾಕಿರ್ತಾರೆ ಅವರು. ಸೊ ಆ ರೀತಿ ಸಣ್ಣ, ಅತಿ ಸಣ್ಣ ರೈತರು ಇದ್ರ ಮೇಲೆ ಅವಲಂಬಿತರಾಗಿರೋದ್ರಿಂದ ತೆಂಗಿಗೆ ಏನಾದರೂ ಒಂದು ಸಣ್ಣ ಗಾಯ ಆದ್ರೂ ಅಥವಾ ಸಣ್ಣ ಡ್ಯಾಮೇಜ್ ಆದ್ರೂ ಸಾಕಷ್ಟು ಜನ ರೈತರದ ಆದಾಯದ ಮೇಲೆ, ಅವರ ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಸೊ ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ತೆಂಗು ಇಷ್ಟು ವಾಣಿಜ್ಯ ಬೆಳೆಯಾಗಿದ್ರೂ ಸಹ ನಮ್ಮಲ್ಲಿ ತೆಂಗು ಬೇಸಾಯಗಳ ಬಗ್ಗೆ ಸಾಕಷ್ಟು ನಿರ್ಲಕ್ಷ್ಯ ಧೋರಣೆಯನ್ನು ನಾವು ತೋರ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನೀವು ಈಗಾಗಲೇ ಹೇಳಿದ ರೀತಿಯಲ್ಲಿ ತೆಂಗಿನ ಬೆಳೆಯ ಬೇಸಾಯದ ಬಗ್ಗೆ ರೈತರುಗಳು, ತೆಂಗು ಬೆಳೆಗಾರರು ಅರ್ಥ ಮಾಡಿಕೊಳ್ಳದೆ ಸೊ ಬೇರೆ ಬೇರೆ ರೀತಿಯ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಳ್ತಾ ಇರೋದ್ರಿಂದ ಸೊ ತೆಂಗಿನ ಇಳುವರಿ ಮೇಲೆ, ತೆಂಗಿನ ಉತ್ಪಾದನೆ ಮೇಲೆ, ತೆಂಗಿನ ಉತ್ಪಾದಕತೆಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಸರ್, ಈಗ ನಮ್ಮಲ್ಲಿ 3 ತಾಲೂಕುಗಳಲ್ಲಿ, ಚನ್ನರಾಯಪಟ್ಟಣ, ಅರಸೀಕೆರೆ, ಒಳನರಸೀಪುರ, ಈ ತಾಲೂಕುಗಳಲ್ಲಿ ಕಾಂಡ ಸೋರುವ ರೋಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಪ್ತಾ ಇದೆ. ಜೊತೆಗೆ ಅಣಬೆ ರೋಗ ಮತ್ತೆ ನಮ್ಮಲ್ಲಿ ರೈನೋಸರಸ್ ದುಂಬಿ, ಸೊ ಈ ರೀತಿಯ ಕೀಟ ಮತ್ತು ರೋಗಗಳು ನಮ್ಮ ತೆಂಗಿನ ಗಿಡಗಳನ್ನ, ತೆಂಗಿನ ಮರಗಳನ್ನ ಸಾಕಷ್ಟು ಬಾಧಿಸ್ತಾ ಇದೆ. ಯಾಕೆ? ನಾವು ಅಧಿಕಾರಿಗಳಾಗ್ಲಿ ರೈತರುಗಳಾಗ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಇವತ್ತು ಕುಳಿತುಕೊಂಡು ಯೋಚನೆ ಮಾಡಬೇಕು. ತೆಂಗಿನ ಬೆಳೆ ನಮ್ಮ ಜಿಲ್ಲೆಯ ಒಂದು ಬಹಳ ಹಿಂದಿನಿಂದ ಬೆಳೀತಿರುವಂತಹ ಒಂದು ಸಾಂಪ್ರದಾಯಿಕ ಬೆಳೆ ಹೌದು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏಕೆ ಕಾಂಡ ಸೋರೋ ರೋಗ ರ್ಯಾಂಪಂಟ್ ಆಗಿ ಬರ್ತಾ ಇದೆ, ಅತಿ ಹೆಚ್ಚು ಬರ್ತಾ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಹಾಗೆ ನಾವು ಕೆಲವೊಬ್ಬರು ರೈತರ ಜೊತೆ, ಹಿರಿಯರ ಜೊತೆ ಚರ್ಚೆ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳು ಬೆಳಕಿಗೆ ಬಂದು, ಏನಂಗಾದ್ರೆ ಯಾಕೆ ತೆಂಗಿನ ಕಾಂಡಸುರ ರೋಗ ಜಾಸ್ತಿ ಆಗ್ತಾ ಇದೆ, ತಾವು ಹೇಳಿದ ಹಾಗೆ ಹೇಗೆ ಪ್ರತಿ ವರ್ಷನೂ ಇಳುವರಿ ಕಡಿಮೆ ಆಗ್ತಾ ಇದೆ, ಕಾರಣ ಏನು ಅಂತ ನಾವು ಸುಮ್ಮನೆ ವಿಚಾರ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಬಂದಂತ ಒಂದು 2-3 ಅಂಶಗಳನ್ನ ಇವತ್ತು ಹೇಳ್ಬಿಡ್ತೀನಿ. ಅದರಲ್ಲಿ ಪ್ರಮುಖವಾದಂತಹ ಒಂದು ಅಂಶ, ತೆಂಗಿಗೆ ಬೇರೆ ಕಡೆಯಿಂದ ಮಣ್ಣು ಹೊಡೆಯುವಂಥದ್ದು. ನಮ್ಮ ರೈತರು ಏನ್ ಮಾಡ್ತಾರೆ, ತೆಂಗು ಬೆಳೆಗಾರರು ಏನ್ ಮಾಡ್ತಾರೆ, ಅತಿ ಚೀಪಾಗಿ ಸಿಗುವಂತದ್ದು ಕೆರೆಗೂಡು. ಹೌದು, ಕೆರೆಯನ್ನ ಹೂಳು ತೆಗಿಬೇಕಾದ್ರೆ ಯಾರೋ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಅದು ಮೈನರ್ ಇರಿಗೇಷನ್ ಕೆರೆ ಆದ್ರೆ ಅಥವಾ ಗ್ರಾಮ ಪಂಚಾಯತಿ ಕೆರೆ ಆದ್ರೆ ಅಥವಾ ಜಿಲ್ಲಾ ಪಂಚಾಯತಿ ಕೆರೆ ಆದ್ರೆ ಯಾರೋ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಹೌದು, ಅವ್ರಿಗೆ ಮಣ್ಣು ಹಾಕ್ಲಿಕ್ಕೆ ಒಂದು ಜಾಗ ಬೇಕು, ರೈತರಿಗೆ ಮಾಹಿತಿ ಇರೋದಿಲ್ಲ, ಅವ್ರಿಗೆ ಜಾಗ ಕೊಡ್ತಾರೆ. ತೆಂಗಿನ ತೋಟದಲ್ಲಿ ಒಂದು ಮರಕ್ಕೆ 2 ಲೋಡ್ 3 ಲೋಡ್ ಮಣ್ಣನ್ನು ಹೊಡಿಸ್ಬಿಡ್ತಾರೆ, ಗೋಡ್ ಮಣ್ಣು. 3-4 ಕಡೆ ಹೇರ್ತಾರೆ. ಗೋಡ್ ಮಣ್ಣು ತೆಂಗಿನ ಬೆಳೆಯ ಸ್ವಾಭಾವಿಕ ಶತ್ರು ಅಂತ ರೈತರಿಗೆ ಗೊತ್ತಿಲ್ಲ. ಸೊ ಅದನ್ನ ಅವರು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ನಾವು ಮಣ್ಣನ್ನು ಒಡಿಸಿ ನಮ್ಮ ತೆಂಗಿನ ಬೆಳೆಯಿಂದ ನಾವು ನಾಶ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯ ಮಣ್ಣುಗಳಿಗಿಂತ ಜೇಡಿ ಮಣ್ಣು ಬಹಳ ಒಂದು ವಿಶೇಷವಾಗಿ ತೆಂಗಿನ ಬೆಳೆಗೆ ಬೇಕಿಲ್ಲದಂತಹ ಮಣ್ಣು. ಯಾಕೆ ಅಂದ್ರೆ ರೈತರು ಕೇಳ್ತಾರೆ, ಯಾಕೆ ಗೋಡು ಹೊಡೆದ್ರೆ ಏನಾಗ್ಬೋದು? ಅವ್ರ ಅಭಿಪ್ರಾಯ ಏನು, ಕೆರೆ ಗೋಡು ಅಂತ ಹೇಳಿದ್ರೆ ಬಹಳ ಇಳುವರಿ ಶ್ರೇಷ್ಠವಾದ್ದು, ಜೊತೆಗೆ ಫಲವತ್ತತೆಯಿಂದ ಕೂಡಿರ್ತದೆ, ಬಹಳ ಫಲವತ್ತತೆಯಿಂದ ಕೂಡಿರ್ತದೆ, ಸುಮಾರು ವರ್ಷಗಳಿಂದ ಕೆರೆನಲ್ಲಿ ಇರಬಹುದು. ಹೌದು, ಅದು ಫಲವತ್ತೆ ಇಲ್ಲ ಅಂತ ಹೇಳೋದಿಲ್ಲ, ಫಲವತ್ತತೆ ಇದೆ, ಆದ್ರೆ ತೆಂಗಿಗೆ, ತೆಂಗಿನ ಬೇರುಗಳಿಗೆ ಅದು ಸೂಕ್ತವಲ್ಲ, ತೆಂಗಿನ ಬೇರುಗಳಿಗೆ ಅದು ಹೊಂದಾಣಿಕೆ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ, ನಮ್ಮಲ್ಲಿ ವಿಶೇಷವಾಗಿ ಎಲ್ಲಾ ರೈತರುಗಳು ಏನ್ ಮಾಡ್ತಾರೆ, ಸುಮಾರು 70-80 ಭಾಗದ ರೈತರುಗಳು ನೀರನ್ನು ಹಾಯಿಸ್ತಾರೆ ತೆಂಗಿನ ಮನಕ್ಕೆ. ಯಾರು ಹನಿ ನೀರಾವರಿ ಮೂಲಕ ನೀರನ್ನು ಕೊಡೋದಿಲ್ಲ. ಸೊ ಅವಾಗ ಏನಾಗ್ತದೆ, ಮಣ್ಣು, ಈ ಗೋಡ್ ಮಣ್ಣು ಮೊದಲೇ ಅದು ಅಂಟಿದ್ದಂಗಿರ್ತದೆ, ಸೊ ನೀರ್ ಕೊಟ್ಟಂತ ಸಂದರ್ಭದಲ್ಲಿ ಬಿಗಿ ಆಗ್ತದೆ, ಅದು ಬಿಗಿ ಆಗ್ತದೆ, ಅದ್ ಮತ್ತೆ 15 ದಿವಸ ಆದ್ಮೇಲೆ ಒಣಗ್ತದೆ, ಅದು ಒಣಗಿದಾಗ ಮಣ್ಣು ಹೊಡ್ಕೊಳ್ತದೆ, ಅದು ಬಿರ್ಕೊಳ್ಳುತ್ತೆ. ಸೊ ಈ ಬೇರ್ಗಳು ಏನಾಗ್ತದೆ, ಆ ನೀರ್ ಕೊಟ್ಟ ಸಂದರ್ಭದಲ್ಲಿ ಯಾಕೆ ಬಿಗಿ ಆಗ್ತದಲ್ಲ, ಬಿಗಿ ಆದಾಗ ಹೇಗೆ ನಾವು ಒಂದು ರೂಮ್ಗೆ ಕೂಡಾಕಿ ಒಂದು ಹಬೆ ಬಿಟ್ರೆ ಹೆಂಗಾಗ್ತದಲ್ಲ, ನಮ್ಗೆ ಉಸಿರು ಕಟ್ಟದಂಗೆ ಆಗೋದಿಲ್ಲ ನಮ್ಗೆ. ಆ ರೀತಿಯಲ್ಲಿ ಬೇರುಗಳಿಗೆ ಉಸಿರು ಕಟ್ಟದಂಗೆ ಆಗ್ತದ ಅದು. ಸೊ ಉಸಿರು ಕಟ್ಟದಂಗೆ ಆದಂತ ಸಂದರ್ಭದಲ್ಲಿ ಬೇರಿನ ಚಟುವಟಿಕೆಗಳೇ ನಿಂತೋಗ್ತವೆ. ಜೊತೆಗೆ ತೆಂಗಿನಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಅಂತ ಹೇಳಿದ್ರೆ, ತೆಂಗಿನ ಬೇರು ಮರದ ಕಾಂಡದಿಂದ ಈ ಕಡೆಗೆ ಒಂದು 8-9 feet ಜಾಸ್ತಿ ಹೋಗಿರ್ತದೆ, ಮತ್ತೆ ಎಲ್ಲಾ ಕಡೆಗೆ ಸುತ್ತ ರೇಡಿಯಸ್ 8-9 feet ಹೋಗಿರ್ತದೆ. ಜೊತೆಗೆ ತೆಂಗಿನಲ್ಲಿ ಆಕ್ಟಿವ್ ರೂಟ್ ಜೋನ್ ಇರ್ತದಲ್ಲ, ಆಕ್ಟಿವ್ ರೂಟ್ ಜೋನ್ ಕಾಂಡದಿಂದ 2.5-3 feet ಇರ್ತದೆ ಅದು. ಸೊ 2.5-3 feet ಏನು ತೆಂಗಿನ ಆಕ್ಟಿವ್ ರೂಟ್ ಜೋನ್ ಇರ್ತದೆ, ಅದು ತೆಂಗಿನ ಮರಕ್ಕೆ ಬೇಕಾದ ನೀರು ಮತ್ತೆ ಪೋಷಕಾಂಶಗಳನ್ನ ತೆಗೆದು ಮೇಲೆ ಕೊಡ್ತಾ ಇರ್ತದೆ ಅದು. ಸೊ ನಾವು ನೀರು ಕಂತ ಸಂದರ್ಭದಲ್ಲಿ ಏನು ಬೇರು ಬಿಗಿಯಾಗ್ತದಲ್ಲ, ಬಿಗಿಯಾದಂತಹ ಸಂದರ್ಭದಲ್ಲಿ ಬೇರಿನ ಚಟುವಟಿಕೆಗಳು ನಿಂತೋಗ್ತವೆ. ಜೊತೆಗೆ ಹೊಸ ಬೇರುಗಳು ಉತ್ಪತ್ತಿ ಆಗ್ಬೇಕಲ್ಲ. ಈಗ ಹಳೆ ಬೇರುಗಳು ಏನಾಗ್ತದೆ, ಹಳೆ ಬೇರು ಕೆಳಗಡೆ ಹೋಗಿರ್ತದೆ, ಅದು ಮರಕ್ಕೆ ಒಂದು ಸಪೋರ್ಟಿಂಗ್ ಕೊಡ್ತದೆ. ಅದು ಮರ ಗಾಳಿ ಬಂದ್ರೆ ಅಥವಾ ಬಿರುಗಾಳಿ ಬಂದ್ರೆ ಬೀಳದೆ ಹೊರಗೆ ಗಟ್ಟಿ ಕೊಡ್ತದೆ ಮರಕ್ಕೆ. ಮತ್ತೆ ಮೇಲ್ಭಾಗದಲ್ಲಿ ಏನು ಹೊಸ ಬೇರುಗಳು ಇರ್ತವೆ, ಅವು ಮರದ ದಿನನಿತ್ಯ ಚಟುವಟಿಕೆಗೂ ಬಹಳ ಮುಖ್ಯ ಇವು. ಸೊ ದಿನನಿತ್ಯ ಚಟುವಟಿಕೆಗೆ ಇವು ಬಹಳ ಮುಖ್ಯ ಆಗಿರೋದ್ರಿಂದ ಸೊ ಒಂದು ಬೇರಿನ ಚಟುವಟಿಕೆ ನಿಂತವ್ರ ಜೊತೆಗೆ ಹೊಸ ಬೇರುಗಳ ಉತ್ಪಾದನೆ ಕಡಿಮೆ ಆಗ್ತದೆ. ಸೊ ನೀವು ಯಾವುದೇ ರೈತರು ಅವರು ಗಮನಿಸ್ಲಿ, ಯಾವುದು ಅತಿ ಸಿವಿಯರ್ ಆಗಿ ಕಾಂಡ ಸೋರ ರೋಗ ಬಂದಿರ್ತದೆ ಅಲ್ಲಿ ಹೋಗಿ ಅವರು ಮರನ ಅಗದ್ ನೋಡಿದ್ರೆ ಖಂಡಿತವಾಗಿನೂ ಹೊಸ ಬೇರು ಸಿಗೋದಿಲ್ಲ ಅವರಿಗೆ. ಕಾರಣ ಇಷ್ಟೇ, ಹೊಸ ಬೇರುಗಳ ಉತ್ಪಾದನೆ ಕಡಿಮೆ ಆಗಿರ್ತದೆ ಅಲ್ಲಿ. ಕಾರಣ ಏನಂತ ಹೇಳಿದ್ರೆ, ಆ ಬೇರುಗಳು ಉಸಿರಾಟ ಕಡಿಮೆ ಆಗಿ ಕಡಕ್ರಮೇಣ ಎಲ್ಲ ಸಾಯ್ತಾ ಸಾಯ್ತಾ ಬಂದು ಹೊಸ ಬೇರುಗಳ ಉತ್ಪಾದನೆ ಕಡಿಮೆ ಆಗ್ತದೆ. ಯಾವಾಗ ಹೊಸ ಬೇರಿನ ಉತ್ಪಾದನೆ ಕಡಿಮೆ ಆಗ್ತದೆ, ಅವಾಗ ಅಲ್ಲಿಗೆ ಫಂಗಲ್ ಇನ್ಫೆಕ್ಷನ್ ಆಗ್ತದೆ, ಶಕ್ತಿನೇ ಇರೋದಿಲ್ಲ, ಅದಕ್ಕೆ ಮರಗಳಿಗೆ ಬೇಕಾದಂತ ಪೋಷಕಾಂಶ ಹೋಗೋದಿಲ್ಲ, ನೀರು ಹೋಗೋದಿಲ್ಲ. ಅವಾಗ ಏನಾಗ್ತದೆ, ನೀರು ಪೋಷಕಾಂಶ ಹೋಗೋದು ಕಡಿಮೆ ಆದಂತಹ ಸಂದರ್ಭದಲ್ಲಿ ರೋಗ ಫಂಗಸ್ ಇನ್ಫೆಕ್ಷನ್ ಆಗಿ ರೋಗ ಜಾಸ್ತಿಯಾಗಿ ಉಲ್ಬಣಗೊಂಡು ಕಾಂಡ ಸೋರಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರೊಂದು ಕಿವಿಮಾತು ಹೇಳೋದು ಏನಂತ ಹೇಳಿದ್ರೆ, ದಯಮಾಡಿ ಗೋಡು ಮಣ್ಣನ್ನು ಆದಷ್ಟು ಕಡಿಮೆ ಮಾಡಿ. ಹೊಡಿಸಲೇಬೇಕು ಅಂತ ಹೇಳಿದ್ರೆ ಏನು, ಸುಮ್ಮನೆ ನಾವು ಕೊಟ್ಟಿಗೆ ಗೊಬ್ಬರ ಎರಿತೀವಲ್ಲ, ಹಂಗೆ ಎರಚಿ ಕುಡುಗ ಒಬ್ಬರು ಎರತಂಗ್ ಇರತ್ತೆ, ಯಾಕಂದ್ರೆ ಅದು ಕೆಳಗಡೆ ಮಣ್ಣು ಜೊತೆ ಮಿಕ್ಸ್ ಆಗಿ ಸ್ವಲ್ಪ ಮಿಕ್ಸ್ ಆಗ್ತದೆ ಅದು. ಬಟ್ ಅದನ್ನ 2-3 feet, 1 feet ಮಾಡೋದು ಬೇಡ ಅದನ್ನ. ಸೊ ಏನಂತ ಹೇಳಿದ್ರೆ, ಅದಕ್ಕೆ ಫಲವತ್ತತೆ ಬೇಕು, ಆಯ್ತು, ನೀವು ಮಣ್ಣು ಒಡಿಸ್ಬೇಕು ಖಂಡಿತವಾಗಿನೂ. ಒಂದು ಸ್ವಲ್ಪ ಮಣ್ಣು ಒಡಿಸಿ ಅದನ್ನ ಏನು ನಮ್ಮಲ್ಲಿ ಮಂಗ್ರಿಗಳಿರ್ತವೆ ಅಥವಾ ಬುಟ್ಟಿಗಳಿರ್ತವೆ, ಹೇಗೆ ನಾವು ನಮ್ಮ ಕೊಟ್ಟಿಗೆ ಗೊಬ್ಬರವನ್ನ ಎರಚಿವಲ್ಲ, ಹಾಗೆ ಎರಚಿದ್ರೆ ಸಾಕು ಅದು ಆಗ್ತದೆ. ಅಥವಾ ನೀವು ಮಣ್ಣು ಒಡಿಸ್ಲೇಬೇಕು ಅಂತ ಹೇಳಿದ್ರೆ ಖಂಡಿತವಾಗಿನೂ ನುರ್ಜು ಮಣ್ಣನ್ನ ಒಡಿಸಿ, ಮರಳ ಮಣ್ಣನ್ನ ಒಡಿಸಿ, ಕೆಂಪು ಮರಳು ಮಿಶ್ರಿತ ಮಣ್ಣನ್ನ ಒಡಿಸಿ, ಅಥವಾ ನಮ್ಮಲ್ಲಿ ಈಗ ಮಂಗಳೂರು ಕಡೆ ಲ್ಯಾಟರೈಟ್ ಮಣ್ಣು ಇರ್ತದೆ, ಆ ಮಣ್ಣನ್ನ ಒಡಿಸಿ. ಸೊ ಆ ರೀತಿಯ ತೆಂಗಿಗೆ ಒಳ್ಳೆ ಮಣ್ಣು ಅಂತ ಹೇಳಿದ್ರೆ ನುರ್ಜು ಮಣ್ಣು ತೆಂಗಿಗೆ ಬಹಳ ಮುಖ್ಯ. ಗಾಳಿ ಆಡ್ಲಿಕ್ಕೆ, ಬೇರು ಬಿಡ್ಲಿಕ್ಕೆ, ಹೊಸ ಬೇರು ಉತ್ಪತ್ತಿ ಆಗ್ಲಿಕ್ಕೆ ಬಹಳ ಮುಖ್ಯ. ರೈತ ಬಾಂಧವರು, ನಮ್ಮ ತೆಂಗು ಬೆಳೆಗಾರರು ಖಂಡಿತವಾಗಿನೂ ಈ ತರ ತಪ್ಪು ಮಾಡದೆ ಅವ್ರಿಗೆ ಬೇಕಾದಂತಹ ಮಣ್ಣನ್ನ ಸುಮ್ಸುಮ್ನೆ ಹೊಡಿದಲ್ಲೇ, ತೆಂಗಿ ಗಿಡಕ್ಕೆ ಬೇಕಾದಂತ ಮಣ್ಣನ್ನು ಹೊಡಿಬೇಕು ಅವರು. ಅವ್ರಿಗೆ ನನಗೆ ಫ್ರೀ ಸಿಕ್ಬಿಡ್ತದೆ ಅಥವಾ ನಾನು ಹೊಡಿಸ್ತೀನಿ ಅಂತ ಹೊಡೆದ್ರೆ ತೆಂಗಿನ ಗಿಡ ಅದು ಕೇಳೋದಿಲ್ಲ. ಅದಕ್ಕೆ ಬೇಕಾದಂತ ಮಣ್ಣನ್ನು ಹೊಡಿಸಿದ್ರೆ ಮಾತ್ರ ಅದು ಬದುಕ್ತದೆ, ನಮ್ಗೆ ಇಳುವರಿ ಕೊಡ್ತದೆ. ಇವಾಗ ನಾನು ಎಷ್ಟು ತೋಟಗಳನ್ನ ನೋಡಿದೀನಿ, ಮರ ನೋಡಿದಾಗ ಅನ್ನಿಸ್ತದೆ ಓ ಮರ ಕಣ್ಣೀರು ಸುರಿಸ್ತಾ ಇದೆ ಅಂತ, ನಮಗೆ ಕಣ್ಣೀರು ಬರ್ತದೆ. ಅವ್ರ ಮೊದಲನೇ ಕೇಳದ ಪ್ರಶ್ನೆ ಇಷ್ಟೇ, ನಾನು ಯಾವ ಮಣ್ಣು ಹೊಡಿಸಿದ್ರಿ ಅಂತ. ಎಲ್ಲ ನೇರವಾಗಿ ಕೆರೆ ಮಣ್ಣು ತುಂಬಿರ್ಲಿಲ್ಲ, ಕೆರೆ ಗೋಡ್ ತೆಗಿಯೋರು ಎಲ್ಲ ತುಂಬಿದ್ವಿ, ತುಂಬಾ ತೊಂದರೆ ಆಗಿದೆ. ಅದರಿಂದ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ನಾನು, ನೀವು ನುರ್ಜು ಮಣ್ಣು, ಮರಳು ಮಣ್ಣು ಅಥವಾ ಕೆಂಪು ಮಣ್ಣು, ಅಥವಾ ನಿಮಗೆ ಮಣ್ಣು ಹೊಡೆದ್ರೆ ಬೇಡ ಬೇಡ, ಅದನ್ನ ಹಾಗೆ ಬಿಟ್ಬಿಡಿ, ಬಿಟ್ಟರು ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನೀವು ಕನಿಷ್ಠ ಅದಕ್ಕೆ ನಮ್ಮ ಕೊಡುಗೆ ಗೊಬ್ಬರ ಕಳಿಸಿದ್ರೆ ಸಾಕು, ಕೊಡುಗೆ ಗೊಬ್ಬರ ಹಾಕಿದ್ರೆ ಬರೋ ಅಂತ ಇಳುವರಿ ಖಂಡಿತ ಬರ್ತದೆ. ಸೊ ಅದ್ರ ಕಡೆ ದಯಮಾಡಿ ರೈತ ಬಾಂಧವರು ಗಮನ ಕೊಡಿ. ತೆಂಗಿನ ತೋಟದಲ್ಲಿ ಏನೊಂದು ಕಳೆ ಬರುತ್ತಾ, ಆ ಕಳೆ ನಿಯಂತ್ರಣ ಮಾಡ್ಲಿಕ್ಕೆ ಉಳುಮೆ ಮಾಡ್ತಕ್ಕಂಥದ್ದು ಹೆಚ್ಚು. ನಾನು 2 things ನಿಮ್ಗೆ ಹೇಳಿಕ್ ಹೋದೆ ಈಗ. ಒಂದೇದು ಮಣ್ಣು ಹೊಡೆಯುವಂತದ್ದು. ಇವೆಲ್ಲ ಏನಂತ ಹೇಳಿದ್ರೆ, ನಾವೇ ದುಡ್ಡನ್ನ ಖರ್ಚು ಮಾಡಿ ನಾವು ರೋಗ ತರ್ತಾ ಇದೀವಿ. ಈಗ ಮಣ್ಣು ಹೊಡ್ಸೋದು, ನಾವೇ ದುಡ್ಡನ್ನ ಖರ್ಚು ಮಾಡಿ ರೋಗ ತರ್ಕೊಳ್ತಾ ಇದೀವಿ ನಾವು. ಇನ್ ಎರಡನೇ ನೀವ್ ಹೇಳಿದ್ದು ಉಳುಮೆ ಮಾಡೋದು. ಏನಾಗಿದೆ, ನಮ್ಮಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ರೈತರ ಹತ್ರ ದನಗಳು ತುಂಬಾ ಕಡಿಮೆ ಆಗಿದೆ. ಹೌದು, ಅವರೆಲ್ಲ ಹೇಳ್ತಾರೆ ದನ ಸಾಕಾರ ಯಾರು ಸರ್, ನಮ್ಮಲ್ಲಿ ಮಕ್ಕಳಿಲ್ಲ, ನಮ್ಗಾರು ಒಬ್ಬ ಮಗ ಓದಿ ಎಲ್ಲೋ ಹೋಗಿದ್ದಾನೆ ಅವನು ಕೆಲಸ ಮಾಡ್ಲಿಕ್ಕೆ, ಇನ್ನು ನಮ್ಗೆಲ್ಲ ವಯಸ್ಸಾಗಿದೆ ದನ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ. ಹೌದು, ಸಾಮಾಜಿಕ ಜೀವನ ಬದಲಾವಣೆ ಆಗಿದೆ, ದನ ಸಾಕಕ್ಕೆ ಆಗೋದಿಲ್ಲ ಬೇಡ. ಆದ್ರೆ ತೆಂಗಿನ ತೋಟ ಉಳುಮೆ ಮಾಡ್ಲಿ ಅಂತ ಏನ್ ತೆಂಗು ಮರ ಕೇಳೋದಿಲ್ಲ ನಮ್ಮನ್ನ, ಉಳುಮೆ ಮಾಡದವರೇ ನನಗೆ ಆಗದೇ ಇಲ್ಲ ಅಂತ ಕೇಳೋದಿಲ್ಲ ಅದು. ಹೌದು, ಅದಕ್ಕೆ ಉಳುಮೆ ಮಾಡದಲ್ಲಿ ಬಿಟ್ರೆ ಇನ್ನೂ ಒಳ್ಳೇದು. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಮ್ಮಲ್ಲಿ ಟ್ರ್ಯಾಕ್ಟರ್ನ ಉಪಯೋಗ ಮಾಡಿ ಉಳುಮೆ ಮಾಡ್ತಿರೋ ರೈತರುಗಳು ತುಂಬಾ ಜಾಸ್ತಿ ಆಗಿದ್ದಾರೆ. ನಮ್ಮ ಬೇಸಾಯಕ್ಕೆ, ಕೃಷಿಗೆ, ತೋಟಗಾರಿಕೆಗೆ, ಉಳುಮೆ ಮಾಡಲಿಕ್ಕೆ, ಎಲ್ಲಾ ರೀತಿ ಅಂತರ್ ಬೇಸಾಯ ಮಾಡಲಿಕ್ಕೆ ಟ್ರ್ಯಾಕ್ಟರ್ ಒಂದು ಅತಿ ಮುಖ್ಯವಾದಂತ ಒಂದು ಯಂತ್ರ. ಉಪಯೋಗ ಮಾಡೋದು ಬೇಡ ಅಂತ ಹೇಳಿದಿಲ್ಲ ನಾವು. ನೀವು ಉಪಯೋಗ, ನಾನು ಹೇಳೋದು ತೆಂಗಿನ ತೋಟಕ್ಕೆ ಟ್ರ್ಯಾಕ್ಟರ್ನ ಉಳುಮೆ ಕಡಾಖಂಡಿತವಾಗಿ ಹೇಳ್ತೀನಿ, ಬೇಡ ಬೇಡ ಅಂತ ಹೇಳ್ತೀನಿ ನಾನು. ಆಯ್ತು, ತೆಂಗಿನ ಮಧ್ಯೆ ಏನಾದ್ರೂ ತರಕಾರಿ ಬೆಳಿಬಹುದು ಅಥವಾ ಜೋಳ ಬೆಳಿಬಹುದು, ಸೊಪ್ಪುಗಳು ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಆ ಸಂದರ್ಭದಲ್ಲಿ ಉಳುಮೆ ಮಾಡಿ ನೀವು, ಖಂಡಿತವಾಗಿ ಬೇಡ ಅಂತ ಹೇಳೋದಿಲ್ಲ ನಾವು. ಆದ್ರೆ ಯಾರು ತೆಂಗಿನ ತೋಟದಲ್ಲಿ ಯಾವುದೇ ರೀತಿಯ ಬೆಳೆಗಳನ್ನ ಬೆಳೆಯೋದಿಲ್ವೋ ಅವರು ಖಂಡಿತವಾಗಿನ ಉಳುಮೆ ಮಾಡಿಸೋದು ಬೇಕಾಗಿಲ್ಲ. ಸೊ ಅದರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಟ್ರ್ಯಾಕ್ಟರಿಂದ ಉಳುಮೆ ಮಾಡಿಸೋದು ಆದಷ್ಟು ಕಡಿಮೆ ಮಾಡಿ. ಈಗ ನೀವು ಪ್ರಶ್ನೆ ಕೇಳಬಹುದು, ಏನು ಯಾಕೆ ಟ್ರ್ಯಾಕ್ಟರ್ ಉಳುಮೆ ಮಾಡೋದು ಕಡಿಮೆ ಮಾಡಬೇಕು ಅಂತ. ಟ್ರ್ಯಾಕ್ಟರಲ್ಲಿ ತೂಕ ಎಷ್ಟಿರ್ತದೆ ನಮಗೆ? 2.5 ರಿಂದ 3 ಟನ್ ಟ್ರ್ಯಾಕ್ಟರ್ ತೂಕ ಇರ್ತದೆ ನಮಗೆ, 3,000 ಕೆಜಿ. 3,000 ಕೆಜಿ ಆ ಸಂದರ್ಭದಲ್ಲಿ ಇದು ಮರದ ಬುಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಬೇರುಗಳು ಮೇಲೆ ಇರ್ತವೆ. ತೆಂಗಿನಲ್ಲಿ ಏನು ಆಕ್ಟಿವ್ ಬೇರು ಜೋನು ಬಹಳ ಮೇಲಿರ್ತದೆ ಅದು. ಸೊ ಮರದಿಂದ ಮರದ ಕಾಣದ 2.5 ಅಡಿ ದೂರದಕ್ಕೆ ಮತ್ತೆ ಆಲ್ಮೋಸ್ಟ್ 1 ರಿಂದ 1.5 ಅಡಿ ಆಳಕ್ಕೆ ಇರ್ತದೆ ಅದು. ಅಷ್ಟೇ ರೂಟ್ ಜೋನ್ ಅದ್ರದ್ದು, ಕೆಳಗಡೆ ಇರೋದಿಲ್ಲ, ಅಂದ್ರೆ ಕೆಳಗಡೆ ಇರೋದಿಲ್ಲ ಅದು. ಅಂದ್ರೆ ಕೆಳಗಡೆ ರೂಟ್ ಜೋನ್ ಇರ್ತದೆ, ಬಟ್ ಹಳೆ ಬೇರೆ ಅದು, ಸಪೋರ್ಟ್ ಕೊಡಕ್ಕೆ ಅದಷ್ಟೇ ಅದಿರೋದು. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಉಳುಮೆ ಮಾಡೋದು ಕಡಿಮೆ ಮಾಡಬೇಕು. ಆಯ್ತು, ಉಳುಮೆ ಮಾಡಿದ ಏನ್ ಮಾಡಬೇಕು? ಈಗ ಟ್ರ್ಯಾಕ್ಟರ್ 2.5 ರಿಂದ 3 ಟನ್, 2.5 ರಿಂದ 3,000 ಕೆಜಿ ಮರದ ಬುಡದಲ್ಲಿ ಹೋಗ್ತಾ ಇರ್ತದೆ ಅದು. ಸೊ ಇದು ಲೂಸ್ ಮಾಡೋದೆಷ್ಟು? ನಮ್ಗೆ 1/2 ಅಡಿ ಲೂಸ್ ಮಾಡ್ತದೆ ಅಷ್ಟೇ. ಆದ್ರೆ ಆ ತೂಕ ಬೇರಿನ ಮೇಲೆ ಕುಳಿತು, ಈಗ ನಮ್ಗೆ ಹೇಗೆ ಆನೆ ಪಾದವನ್ನ ನನ್ನ ಪಾದದ ಮೇಲೆ ಇಟ್ಟರೆ ಹೇಗೆ ಜಪ್ತದಲ್ಲ ಅದು, ಪಾದ ಡ್ಯಾಮೇಜ್ ಆಗ್ತದಲ್ಲ, ಆ ರೀತಿ ಡ್ಯಾಮೇಜ್ ಆಗ್ತದೆ ರೂಟ್ಗಳು. ಆ ರೀತಿ ರೂಟ್ಗಳು ಡ್ಯಾಮೇಜ್ ಆಗಿ ಏನಾಗ್ತದಲ್ಲಿ, ಈ ರೀತಿ ಕೊನೆಗೆ ಯಾವಾಗಲೂ ಒಂದು ಮಳೆ ಬರ್ತದೆ ಅಥವಾ ಯಾವಾಗಲೂ ಆಮೇಲೆ ಜೊತೆಗೆ ನೀರು ಕಟ್ತಾರೆ ಅವರು. ಸೊ ಅಲ್ಲಿ ರೂಟ್ ಡ್ಯಾಮೇಜ್ ಆಗಿರ್ತದೆ ಪ್ಲಸ್ ನೀರು ಕಟ್ತಾರೆ. ಆ ಸಂದರ್ಭದಲ್ಲಿ ಆ ಫಂಗಸ್ ಏನಿರ್ತದಲ್ಲ, ಕಾಂಡ ಸೂರ ರೋಗದ ಫಂಗಸ್ ಬಹಳ ಸುಲಭವಾಗಿ ಅಟ್ಯಾಕ್ ಮಾಡ್ತದೆ ಅದನ್ನ. ಸೊ ಅಟ್ಯಾಕ್ ಮಾಡಿ ಮರವನ್ನ ಸಾಯಿಸ್ತದೆ ಅದು. ಸೊ ಆಯ್ತು, ಈಗ ಟ್ರ್ಯಾಕ್ಟರ್ ಉಳುಮೆ ಮಾಡಿಸ್ಲೇಬೇಕು, ಹಸುಗಳಿಲ್ಲ. ಈಗ ಅದನ್ನು ಪ್ರಶ್ನೆ ಕೇಳಬಹುದು, ಹಿಂದೆ ನಮ್ಮ ಅಜ್ಜರೆಲ್ಲ ಬಹಳ ಉಳುಮೆ ಮಾಡ್ತಿದ್ರಲ್ಲ? ಹೌದು, ಉಳುಮೆ ಮಾಡ್ತಿದ್ರು, ಹಸುಗಳು ಉಳುಮೆ ಮಾಡ್ತಿದ್ರು. ಅವರು ತೂಕ ಬಾರಿ ಕಡಿಮೆ ಇರ್ತಿತ್ತು, ಹಸುಗಳ ತೂಕ ಇರಲೇ ಇಲ್ಲ ಅದು. ಅದು ಏನು ಹೆಜ್ಜೆ ಇಟ್ಕೊಂಡು ಹೋಗೋದು, ಏನು ಡ್ಯಾಮೇಜ್ ಆಗ್ತಿರ್ಲಿಲ್ಲ. ಹಸುಗಳಲ್ಲಿ ಕನಿಷ್ಠ ವರ್ಷಕ್ಕೆ 3-4 ಬಾರಿ ಉಳುಮೆ ಮಾಡ್ತಾ ಇದ್ರು ಅವರು. ಅವಾಗ ಅವರು ಜಮೀನನ್ನ ಹೊಲವನ್ನ ತೋಟವನ್ನ ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ರು. ಆದ್ರೆ ಹಸುಗಳನ್ನ ಉಳುಮೆ ಮಾಡಿದಂತ ಸಂದರ್ಭದಲ್ಲಿ ಹಸು ಏನು ಓಡಾಡ್ತದೋ ತೂಕ ಕಡಿಮೆ ಇತ್ತು ಮತ್ತೆ ಚೆನ್ನಾಗಿ ಉಳುಮೆ ಮಾಡ್ತಾ ಇದ್ರು. ಅದು ಈಗ ಹಂಗಾಗ್ತಾ ಇಲ್ಲ, ಈಗ ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರಿಂದ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ. ಸೊ ಎರಡನೇದು ಏನ್ ಮಾಡ್ಬೇಕಾಯ್ತು, ಟ್ರ್ಯಾಕ್ಟರ್ ಉಳುಮೆ ಮಾಡಿಸ್ಲೇಬೇಕು, ಏನ್ ಮಾಡ್ಬೇಕಂತ ಹೇಳಿದ್ರೆ ಕಾಂಡದಿಂದ 1-8 ಅಡಿ ದೂರಕ್ಕೆ ಒಂದು ಪಾತಿ ಮಾಡಬೇಕು. ಪಾತಿ ಮಾಡಿ ಅಲ್ಲಿಗೆ 3 ಸೀಸನ್ ಇದೆ ನಮ್ಗೆ, ನಮ್ದು ಮುಂಗಾರು ಹಿಂಗಾರು ಬೇಸಿಗೆ, 3 ಸೀಸನ್ ಅಲ್ಲಿ ಯಾವ್ದಾದ್ರು ಒಂದು ಬೆಳೆ ಹಾಕ್ಬೇಕು ಅಲ್ಲಿಗೆ. ಉರುಳಿ, ಅಲಸಂದೆ, ತೊಗರಿ, ಅವರೆ ಅಥವಾ ನಮ್ದು ಸನ್ನೆಂಪು, ದಯಾಂಚ, ಅಪ್ಸಣ್ಬು, ಗೊಬ್ಬರದ ಬೆಳೆಗಳನ್ನ ಹಾಕ್ಬೇಕು ಅಲ್ಲಿಗೆ. ಪರ್ಮನೆಂಟ್ ಆಗಿ ಬಿಟ್ಬಿಡ್ಬೇಕು ಅದನ್ನ, ಅಲ್ಲಿ ಉಳುಮೆ ಮಾಡಿಸಬೇಕಾಗಿಲ್ಲ, ಕೆತ್ತನೆ ಮಾಡಿಸಬೇಕಾಗಿಲ್ಲ. ಆಯ್ತು, ಬೀಜ ಹಾಕ್ಬೇಕಾದ್ರೆ ಒಂದ್ಸಲ ಕೆತ್ತನೆ ಮಾಡ್ಬೇಕು ಅದನ್ನ, ಕೆಚ್ಚಿಸ್ಬೇಕು ಅದನ್ನ. ನಾವು ಪಾತಿ ಮಾಡ್ತಿದ್ವಲ್ಲ, ನಾವು ಅದನ್ನ ಕೆಚ್ಚಿಸ್ಬೇಕು, ಅಲ್ಲಿಗೆ ಮತ್ತೆ ಬೀಜ ಹಾಕ್ಬೇಕು. ಸೊ ವರ್ಷಕ್ಕೊಂದ್ 2-3 ಸಲ ಪಾತಿ ಮಾಡೋದು, ಬೀಜ ಹಾಕೋದು, ಪಾತಿ ಮಾಡೋದು, ಬೀಜ ಹಾಕೋದು. ಅದನ್ನ ಬಿಟ್ಟು ಆ ಜಾಗ ಬಿಟ್ಟು ಉಳುಮೆ ಮಾಡಿ ನೀವು, ಯಾರು ಕೇಳ್ತಾರೆ? ಸೊ ಮರಕ್ಕೆ ಅದ್ ನೀವು ಮಾಡಿದ್ರೆ ಖಂಡಿತವಾಗಿನೂ ನಾವು ಈ ಸಲ ಏನಿದೆ ನಮ್ದು ಕಾಂಡ ಸೋರ ರೋಗ ಆಗ್ಲಿ ಅಣಬೆ ರೋಗ ಆಗ್ಲಿ, ಖಂಡಿತವಾಗಿನೂ ನಾವು 70-80% ರೋಗವನ್ನ ಹತೋಟಿ ಮಾಡಬಹುದು ನಾವು. ಸೊ ಆ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಬೇಕಾಗ್ತದೆ. ಇನ್ನೊಂದ್ ಏನ್ ಮಾಡ್ತಾರೆ, ಉಳುಮೆ ಮಾಡ್ತಾ ಇರ್ತಾರೆ ಇವರು. ಸೊ ಯಾರೋ ಇವ್ರ ಮನೇಲಿ ಉಳುಮೆ ಮಾಡೋದಿಲ್ಲ, ಉಳುಮೆ ಮಾಡಕ್ಕೆ ಯಾರೋ ಟ್ರ್ಯಾಕ್ಟರ್ ಬಂದಿರ್ತಾನೆ, ಅವ್ರಿಗೇನಾಗ್ಬೇಕು? ಹೋಗ್ತಾನೆ ಮರದ ಪಕ್ಕದಲ್ಲೇ ಹೋಗ್ತಾನೆ, ಅವ್ರಿಗೆ ಮರದ ಪಕ್ಕನೂ ಕ್ಲೀನ್ ಆಗ್ಬೇಕು. ಮರದ ಪಕ್ಕ ಹೋಗ್ತಾನೆ, ಕಾಂಡಕ್ಕೆ ಡ್ಯಾಮೇಜ್ ಮಾಡ್ತಾನೆ, ಕಾಂಡಕ್ಕೆ ಡ್ಯಾಮೇಜ್ ಆಗ್ತದೆ. ಅಲ್ಲಿಗೆ ಈ ಕೆಂಪು ಮೂತಿ ಹುಳ, ರೆಡ್ ಪಾಮ್ ವಿಲ್, ಕೆಂಪು ಮೂತಿ ಹುಳು ಬಂದು ಸೇರ್ತದೆ, ಮೊಟ್ಟೆ ಇರ್ತದೆ, 1 ವರ್ಷ ಆದ್ಮೇಲೆ ಇಡೀ ಮರನೇ ಬಿದ್ದೋಗ್ತದೆ. ಸೊ ಒಂದು ಮರನ ಡ್ಯಾಮೇಜ್ ಮಾಡೋದು, ಎರಡನೇದು ಬೆರೆನ ಡ್ಯಾಮೇಜ್ ಮಾಡೋದು, ಇಷ್ಟು ಡ್ಯಾಮೇಜ್ಗಳು ನಮ್ಮ ಟ್ರ್ಯಾಕ್ಟರ್ ಉಳುಮೆಯಿಂದ ಆಗ್ತಾ ಇದೆ. ಅದಕ್ಕೆ ನಮ್ಮ ರೈತ ಬಾಂಧವರು ತೆಂಗು ಖಂಡಿತವಾಗಿ ಉಳುಮೆ ಕೇಳೋದಿಲ್ಲ. ಸೊ ಅದರಿಂದ ನೀವು ಉಳುಮೆ ಮಾಡೋದನ್ನ ಅವಾಯ್ಡ್ ಮಾಡಿ, ಉಳುಮೆ ಮಾಡಿಸ್ಲೇಬೇಕಂತ ಹೇಳಿದ್ರೆ ಅದ್ರ ಕಾಂಡದ ಸುತ್ತ ಜಾಗವನ್ನ ಬಿಟ್ಟು ಉಳುಮೆ ಮಾಡಿಸಿ. ಸೊ ಅವಾಗ ಖಂಡಿತ ಮರಕ್ಕೂ ಒಳ್ಳೇದಾಗ್ತದೆ, ನಿಮ್ಗೂ ಒಳ್ಳೇದಾಗ್ತದೆ, ನಿಮ್ ದುಡ್ಡು ಉಳಿತದೆ. ಏನು ನಮ್ಮ ಪ್ರಧಾನಮಂತ್ರಿಗಳ ಆಶೆ ಇದೆಯಲ್ಲ, ನಮ್ಮ ಖರ್ಚು ಕಡಿಮೆ ಆದ್ರೆ ನಮ್ಮ ಆದಾಯ ಜಾಸ್ತಿ ಆಗುತ್ತೆ. ಅವಾಗ ಏನು ನಾವು ಏನು ಡಬ್ಲಿಂಗ್ ಆಫ್ ರೈತರ ಇನ್ಕಮ್ ಅಂತ ಏನ್ ಹೇಳ್ತೀವಿ, ಆದಾಯ ದುಪ್ಪಟ್ಟಾಗ್ತದೆ, ದ್ವಿಗುಣ ಆಗ್ತದೆ. ಸೊ ಆ ಕ್ರಮವನ್ನ ಕೈಗೊಳ್ಳಿ. ಸೊ ಇದು 2ನೇ ಪ್ರಾಕ್ಟೀಸ್. 3ನೇ ಪ್ರಾಕ್ಟೀಸ್ ಏನಂತ ಹೇಳಿದ್ರೆ, ನಮ್ಮ ರೈತರುಗಳು ಪ್ರತಿ ವರ್ಷ ಖಂಡಿತವಾಗಿ 3 ಹಂಗಾಮುಗಳಲ್ಲೂ ಅವರು ಗೊಬ್ಬರದ ಗಿಡಗಳನ್ನ ಇಡೀ ತೆಂಗಿನ ತೋಟಕ್ಕೆ ಹಾಕ್ಬೇಕು. ಈಗ ನಾನು ಗೊಬ್ಬರದ ಗಿಡ ಹೇಳಿದೆ, ನಾನು ಈಗಾಗಲೇ ಉರುಳಿ, ಅಲಸಂದೆ, ಅವರೆ, ಈ ರೀತಿ ಗಿಡಗಳನ್ನ, ಅಥವಾ ಇನ್ನು ಬೇರೆ ಬೇರೆ ಪರ್ಮನೆಂಟ್ ಕವರ್ ಕ್ರಾಪ್ಗಳು ಬರ್ತದೆ, ಉಡಲಿ ಆ ರೀತಿ ಕವರ್ ಕ್ರಾಪ್ಗಳು ಬರ್ತದೆ, ಕವರ್ ಕ್ರಾಪ್ ಅವು, ನೆಲವನ್ನ ಕವರ್ ಮಾಡ್ಬಿಡ್ತದೆ ಅದು. ಸೊ ಅದು ಬಹಳ ಒಳ್ಳೇದು. ಸೊ ಆ ರೀತಿಯ ಬೆಳೆಗಳನ್ನ ಬೆಳೆಯೋದ್ರಿಂದ ತೆಂಗು ದಷ್ಟ ಪುಷ್ಟವಾಗಿ ಬೆಳೆಸಿದೆ. ತೆಂಗಿನ ಬೇರು ಮೇಲಿರೋದ್ರಿಂದ ಈ ರೀತಿಯ ಗಿಡಗಳನ್ನ, ಗೊಬ್ಬರದ ಗಿಡ ಆಗ್ಲಿ ಬೇರೆ ಕವರ್ ಬೆಳೆಗಳಾಗ್ಲಿ ಬೆಳೆದ್ರೆ ನಾವು ತೆಂಗಿನ ಬೇರಿಗೆ ಅದು ಬಹಳ ಅನುಕೂಲ ಆಗ್ತದೆ. ತೆಂಗು ಬೇರು ಅಭಿವೃದ್ಧಿ ಆಗ್ಲಿಕ್ಕೆ, ಉಸಿರಾಡ್ಲಿಕ್ಕೆ, ಉತ್ಪತ್ತಿ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಆ ಗೊಬ್ಬರದ ಗಿಡಗಳನ್ನ ಬೆಳೆಯೋದ್ರಿಂದ ನಾವು ನೈಸರ್ಗಿಕವಾಗಿ ಸಿಗುವಂತ ಸಾರಜನಕವನ್ನ ಭೂಮಿಗೆ ಹಾಕ್ತಾ ಇರ್ತೀವಿ. ನಾವು ಎಕ್ಸ್ಟ್ರಾ ನಾವು ದುಡ್ಡು ಕೊಟ್ಟು ಸಾರಜನಕವನ್ನು ತಂದು ಕೊಡುವಂಥದ್ದು ಬೇಕಾಗಿಲ್ಲ. ಆ ನಿಟ್ಟಲ್ಲಿ ನಮ್ಮ ರೈತ ಬಾಂಧವರು ಈ ರೀತಿಯ ಪ್ರಾಕ್ಟೀಸ್ಗಳು ಗೊಬ್ಬರದ ಗಿಡಗಳನ್ನ ಬೆಳೆಯೋದ್ರಿಂದ, ಮತ್ತೆ ಟ್ಯಾಕ್ಟ್ರೋಲ್ ಮೇಲೆ ಕಡಿಮೆ ಮಾಡೋದ್ರಿಂದ, ಮತ್ತೆ ನಮ್ಮ ಗೋಡು ಮಣ್ಣು ಹಾಕೋದ್ರಿಂದ, ಈ ರೀತಿಯ ಪ್ರಾಕ್ಟೀಸ್ಗಳನ್ನ ಬಹಳ ಬಹಳ ನಾಜುಕಾಗಿ ನಿರ್ವಹಣೆ ಮಾಡಿದ್ರೆ ಮಾತ್ರ ತೆಂಗಿನ ಬೆಳೆಯನ್ನ ಉಳಿಸ್ಲಿಕ್ಕೆ ಸಾಧ್ಯ. ನಾವು ತೆಂಗನ್ನ ಕಲ್ಪವೃಕ್ಷ ಅಂತ ಕರಿತೀವಿ. ಹೌದು, ತೆಂಗಿನ ಪ್ರತಿ ಭಾಗನೂ ನಮಗೆ ವಾಣಿಜ್ಯವಾಗಿ ಮುಖ್ಯ, ಪ್ರತಿ ಭಾಗದಿಂದಲೂ ನಮಗೆ ದುಡ್ಡು ಬರ್ತದೆ. ಆದರೆ ತೆಂಗಿನ ಬೆಳೆಯನ್ನು ನಾವು ನಿರ್ವಹಣೆ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಬಹಳ, ನಾವು ಅದನ್ನ ಹೋಗ್ತಾ ಹೋಗ್ತಾ ಹೋಗ್ತಾ ನಮ್ಮಷ್ಟಿಗೆ ನಾವೇ ಕ್ಲಿಷ್ಟ ಮಾಡ್ತಾ ಹೋಗ್ತಾ ಇದ್ದೀವಿ, ನಮ್ಮಷ್ಟಿಗೆ ನಾವೇ ಕಷ್ಟಪಡ್ತಾ ಇದ್ದೀವಿ. ನಾವು ಕಷ್ಟಪಡೋದ್ರ ಜೊತೆಗೆ ತೆಂಗಿನ ಮರಗಳಿಗೂ ಕಷ್ಟ ಕೊಡ್ತಾ ಇದ್ದೀವಿ. ಇವತ್ತು ಒಂದು ತೆಂಗಿನ ಮರ 20-25 ವರ್ಷ ಬೆಳೆದಂತ ಒಂದು ತೆಂಗಿನ ಮರ ಸತ್ತೋದ್ರೆ ನಮ್ಗೆ ಒಬ್ಬ ದುಡಿಯುವಂತ ಒಂದು ಮಗ ಸತ್ತಂಗೆ. ಆದ್ರಿಂದ ರೈತರು ಹೆಚ್ಚಿಗೆ ಗಮನ ಕೊಡಬೇಕು. ಸೊ ಆ ಗಮನ ಕೊಡೋದ್ರಿಂದ ತೆಂಗನ್ನ ಉಳಿಸ್ಬೋದು. ಇನ್ನೇನ್ ಮಾಡ್ಬೇಕು, ಈಗ ತೆಂಗಿಗೆ ರೋಗ ಬಂದ್ಬಿಡ್ತು, ಅವರು ಗೋಡ್ ಮಣ್ಣು ಓಡಿಸ್ಬಿಟ್ಟಿದ್ದಾರೆ, ಟ್ಯಾಕ್ಟರ್ ಉಳುಮೆ ಮಾಡ್ತಾ ಇದಾರೆ, ಮತ್ತೆ ಈ ಗೊಬ್ಬರದ ಗಿಡಗಳನ್ನ ಬೆಳೀತಾ ಇಲ್ಲ, ರೋಗ ಬಂದಿದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ತಕ್ಷಣ ನಮ್ಮ ಇಲಾಖೆಯನ್ನ ಸಂಪರ್ಕ ಮಾಡ್ಬೇಕು. ಸಂಪರ್ಕ ಮಾಡಿ ನಮ್ಮ ಇಲಾಖೆಯಿಂದ ಕೆಲವೊಂದು ಸಂದರ್ಭಗಳಲ್ಲಿ ಉಚಿತವಾಗಿ ಔಷಧಿಯನ್ನು ಕೊಡ್ತೀವಿ ಅವ್ರಿಗೆ. ಉದಾಹರಣೆಗೆ ಒಂದು ಔಷಧಿ ಇದೆ, ಹೆಕ್ಸೋಕೋನೋಜಲ್ ಅಂತ ಒಂದು ಔಷಧಿ ಇದೆ, ಅದನ್ನ ತಂದು ಬೇರ್ಗೆ ಕಟ್ಟಬೇಕು. ಅದನ್ನ ನಾನು ಹೇಳಿದ್ನಲ್ಲ, ಆಕ್ಟಿವ್ ಅದನ್ನ ಹುಡುಕಿ ಬೇರನ್ನ ಕಟ್ಟಿದ್ರೆ ಬಹಳ ಅನುಕೂಲ ಆಗ್ತದೆ. ಜೊತೆಗೆ ಬೇವಿನ ಹಿಂಡಿಯನ್ನು ಹಾಕುವಂಥದ್ದು, ವರ್ಷಕ್ಕೆ ಒಂದು ಗಿಡಕ್ಕೆ ಇಳುವರಿ ಅಂತ ಕೊಡುವಂತ ಒಂದು ಗಿಡಕ್ಕೆ ಕನಿಷ್ಠ 5 kg ಬೇವಿನ ಹಿಂಡಿಯನ್ನು ಹಾಕುವಂಥದ್ದು. ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ, ನಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ರಾಸಾಯನಿಕ ಗೊಬ್ಬರಗಳನ್ನ ಕುಡಿಯಿ, ನಾವೇನು ಕಂಡೀಷನ್ ಕೊಡ್ಲೇಬೇಕು ಅಂತ ಹೇಳೋದಿಲ್ಲ ಅದನ್ನ. ಸೊ ಮರ ಸಾಕಷ್ಟು ವೀಕ್ ಆಗಿತ್ತು, ಅಲ್ಲಿ ಬೇರೆ ಬೇರೆ ಕಾರಣದಿಂದ ರೋಗ ರುಜಿನಿ ಬಂದಿದೆ ಅಂತ ಹೇಳಿದ್ರೆ ಅಂತ ಮರ ರಿಕವರಿ ಆಗ್ಲಿಕ್ಕೆ 1-2 ವರ್ಷ ಕೊಡಿ. ಆ ನಂತರ ನೀವು ಈ ರೀತಿ ಗೊಬ್ಬರದ ಗಿಡಗಳನ್ನ ಬೆಳೆದ್ರಿಂದ ಹೊರಗಡೆ ಕೊಡುವಂತ ಗೊಬ್ಬರಗಳನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ನಾನು ರೈತರಿಗೆ ಏನ್ ಮನವರಿಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ರೆ, ಒಬ್ಬ ತೆಂಗಿನ ರೈತರಿಗೆ ಅವನ ತೋಟದಲ್ಲಿ ಕನಿಷ್ಠ ಗ್ಲಿರಿಸಿಡಿಯ ಗಿಡ ಬೆಳೆಸಿ ಅಂತ ಹೇಳ್ತೀನಿ. ಗೊಬ್ಬರದ ಗಿಡ ಪ್ರತಿ ವರ್ಷ ಮುಂಗಾರಿನಲ್ಲಿ ಅದನ್ನ ಕಡ್ದು ಹಾಕ್ಬಿಟ್ರೆ ತೆಂಗಿನ ಬುಡಕ್ಕೆ ಬಹಳ ಒಳ್ಳೆ ಗೊಬ್ಬರ ಆಗ್ತದೆ. ಜೊತೆಗೆ ಒಂದು 4-5 ಬೇವಿನ ಮರಗಳು, ಈಗ ಬೇವಿನ ಹಿಂಡಿ ತಂದಾಕೆ ಅಂತ ಹೇಳ್ತಾ ಇದ್ದೀನಿ ನಾನು, ನಮ್ಮಲ್ಲಿ ಬೇವಿನ ಮರನೇ ಇದ್ಬಿಟ್ರೆ ಅದೇನು ಬೀಜಗಳು ಸಿಗ್ತದಲ್ಲ, ಬೀಜದಿಂದ ನಾವು ಪುಡಿ ಮಾಡಿ ಹಾಕ್ಸ್ಬೋದು, ಅದು ಎಲ್ಲನೆ ಕಡ್ದು ಹಾಕ್ಬೋದು, ಎಲ್ಲನೆ ಕಡ್ದ್ಬಿಟ್ಟು ನಾವು ಮಣ್ಣಿ ಮಿಕ್ಸ್ ಮಾಡಿಬಿಟ್ರೆ ಅದು ಬೇವಿನ ಹಿಂಡಿ ಇದ್ದಂಗೆ ಅದು. ಸೊ ಒಬ್ಬ ರೈತ ಕನಿಷ್ಠ ಒಂದು 4-5 ಬೇವಿನ ಮರಗಳನ್ನ ಬೆಳಿಬೇಕು. ಮತ್ತೆ ಗೊಬ್ಬರದ ಗಿಡ, ಗ್ಲಿರಿಸಿಡಿ ಏನು ಗೊಬ್ಬರದ ಗಿಡ ಇದೆ, ಗೊಬ್ಬರದ ಗಿಡವನ್ನ ಬೆಳಿಬೇಕು. ಪ್ರತಿ ಸೀಸನ್ ಅಲ್ಲಿ ಮುಂಗಾರಿನಲ್ಲಿ ಮತ್ತೆ ಹಿಂಗನ್ನು 2 ಸಲ ಕಡ್ದು ಹಾಕಿದ್ರೆ ತೆಂಗಿಗೆ ನೀವು ಬೇರೆ ಏನೂ ಕೇಳೋದಿಲ್ಲ, ಅದು ಬೇರೆ ಯಾವ ರೀತಿಯ ಹೊರಗಡೆ ಗೊಬ್ಬರವನ್ನ ತಂದಾಕಿ ರಾಸಾಯನಿಕ ಗೊಬ್ಬರವನ್ನು ತಂದಾಕಿ ಅಂತ ಕೇಳೋದಿಲ್ಲ. ಈ ರೀತಿಯ ತಮ್ಮದೇ ಆದಂತ ಕೆಲವೊಂದು ಅನುಭವಗಳನ್ನ, ತಮ್ಮದೇ ಆದಂತ ಕೆಲವೊಂದು ಪ್ರಾಕ್ಟೀಸ್ಗಳನ್ನ ರೈತರು ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿನೂ ತೆಂಗನ್ನ ಉಳಿಸಲಿಕ್ಕೆ ಬಹಳ ಚೆನ್ನಾಗಿದೆ. ಎಲ್ಲ ರೈತರುಗಳು ನೀರು ಹಾಯಿಸ್ಬಿಡ್ತಾರೆ, ಪಾತಿ ಮಾಡೋದು, ನೀರು ಹಾಯಿಸ್ಬಿಡೋದು. ಅದೇನಾಗ್ತದೆ, ಈಗ ಒಂದ್ಸಲ ನೀರ್ ಹಾಯಿಸ್ಬಿಡ್ತಾರೆ, ಹೆಂಗ್ ಹಾಯಿಸಿರ್ತಾರೆ ಅಂದ್ರೆ ಅರ್ಧಡೆ ನೀರ್ ನಿಂತಿರ್ಬೇಕು ಅಲ್ಲಿ. ಅವ್ರಿಗೆ ನೀರ್ ನಿಂತ್ಕೊಂಡ್ರೆ ನೀರ್ ಕೊಟ್ಟಿದ್ದೀನಿ ಅಂತ ಅನ್ಸುವಂತ, ಅವ್ರು ನೀರ್ ನೋಡಿಲ್ಲ ಅಂದ್ರೆ ಇಲ್ಲ ನೀರ್ ಕೊಟ್ಟಿಲ್ಲ, ಅದು ಬೋರ್ ಎಷ್ಟೊತ್ತು ಕಂಡಿದ್ ಅಷ್ಟೊತ್ತು ಆನ್ ಮಾಡೋದು ಬಿಟ್ಟಿದ್ದೆ ನೀರನ್ನ. ಸೊ ಏನಾಗ್ತದೆ, ಆ ಬೇರು ನಾನು ಹೇಳ್ದಾಗೆ ಈ ತೆಂಗು ಮರ ಏನಂತ ಹೇಳಿದ್ರೆ ಬಹಳ ಸ್ವಾಭಾವಿಕವಾಗಿ ಕಾಡಿನಲ್ಲಿ ಬೆಳೆಯುವಂತ ಮರ ಇದು. ಆ ಬೆಳೆನ ತಂದು ನಾವು ಹೊಲದಲ್ಲಿ ಹಾಕಿದೀವಿ, ತೋಟ ಮಾಡಿದೀವಿ ಈಗ. ಆದ್ರೆ ಆ ನೀರ್ ಕೊಟ್ಟಂತ ಸಂದರ್ಭದಲ್ಲಿ ನೀರ್ ನಿಲ್ಲಿಸಿದಾಗ ಏನಾಗ್ತದೆ, 15 ದಿವಸ ನೀರ್ ನಿಲ್ಲಿಸಿರ್ತಾರ ಅವರು, ಮತ್ತೆ ಒಂದು ವಾರ ಒಣಗಿಸ್ತಾರ ಅದನ್ನ. ಸೊ ಬೇರೆ ಏನಾಗ್ತದೆ, 15 ದಿವಸ ಉಸಿರಾಡಕ್ಕೆ ಆಗೋದಿಲ್ಲ, ಮತ್ತೊಂದು ವಾರ ನೀರು ಸಿಗೋದಿಲ್ಲ ಅದಕ್ಕೆ. ಒಂದು ವಾರ ಪೂರ್ತಿ ನೀರು, ಇನ್ನೊಂದು ವಾರ ಏನೂ ಇಲ್ಲ ಅದಕ್ಕೆ. ಆ ರೀತಿ ಮಾಡಿದ್ರೆ ಏನಾಗ್ತದೆ, ಮರದಲ್ಲಿ ಮಣ್ಣಿನಲ್ಲಿ ಸಿಗುವಂತಹ ಏನು ಮಾಯಿಶ್ಚರ್ ಹೇಳ್ತೀವಲ್ಲ ನಾವು, ಆ ಮಾಯಿಶ್ಚರ್ ತೇವಾಂಶ ಬಹಳ ಬದಲಾವಣೆ ಆಗ್ತಾ ಇರ್ತದೆ. ಒಂದ್ಸಲ ಜಾಸ್ತಿ ಸಿಗೋದು, ಒಂದ್ಸಲ ಕಡಿಮೆ ಸಿಗೋದು, ಒಂದ್ಸಲ ಜಾಸ್ತಿ ಸಿಗೋದು, ಒಂದ್ಸಲ ಕಡಿಮೆ ಸಿಗೋದು. ಆ ಸಂದರ್ಭದಲ್ಲಿ ಬೇರು ಅಡ್ಜಸ್ಟ್ ಆಗೋದಿಲ್ಲ, ಅವಾಗ ಏನಾಗ್ತದೆ, ಅವಾಗ ರೋಗ ರುಜಿನಗಳು ಜಾಸ್ತಿ ಬರ್ತದೆ, ಮತ್ತೆ ಇಳುವರಿ ಕಡಿಮೆ ಆಗ್ತದೆ ಅದು. ಸೊ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ಜನ ರೈತರಿಂದ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಹರಿ ನೀರಾವರಿ ಬಹಳ ಒಳ್ಳೆ ಪದ್ಧತಿ, ಅದು ತುಂತುರು ನೀರಾವರಿಗೆ ಹೋಗ್ತಾರೆ ಕೆಲವೊಬ್ರು. ತುಂತುರು ನೀರಾವರಿ ಒಳ್ಳೆ ಪದ್ಧತಿ ಅಲ್ಲ, ಹನಿ ನೀರಾವರಿನೇ ಒಳ್ಳೆ ಪದ್ಧತಿ. ಯಾಕಂತ ಹೇಳಿದ್ರೆ, ಒಂದು ತೆಂಗಿನ ಮರಕ್ಕೆ ಒಂದು ದಿವಸಕ್ಕೆ ಒಂದು 80-90 ಲೀಟರ್ ತನಕ ನೀರು ಬೇಕಾಗ್ತದೆ ಒಂದ್ ದಿವಸಕ್ಕೆ. ಅಷ್ಟು ನೀರು ಕೊಡ್ಬೇಕು ನಾವು ಅದಕ್ಕೆ. ನಾವೇನು ನೀರನ್ನ ಅಲ್ಲಿ ಹಾಯಿಸ್ಬೇಕು ಅಂತ ಏನಿಲ್ಲ, ಅಷ್ಟು ನೀರು ಅದ್ರ ಬುಡಕ್ಕೆ ಅಷ್ಟು ನೀರು ಕೊಟ್ಟರೆ ಸಾಕು, ತಗೊಳ್ತದ ಅದು, ಆ ತೇವಾಂಶ ಇರ್ತದೆ, ತೇವಾಂಶ ನೀರನ್ನ ಹೀರ್ಕೊಳ್ತದೆ. ನಾವು ಅಷ್ಟು ನೀರ್ಲಿಕ್ಕೆ ಯಾವ್ದು ಪದ್ಧತಿಲಿ ಕೊಡಬಹುದು, ಈಗ ಸ್ಪ್ರಿಂಕ್ಲರ್ ಆದ್ರೆ ಅದನ್ನು ಸಹ ಮಣ್ಣನ್ನ ರೌಂಡ್ ಹೊಡಿತದೆ, ಅದು ಮಣ್ಣು ನೆನೀತದೆ, ಅದು ಒಂಥರ ನಾವು ಏನು ಫ್ಲಡ್ ಇರಿಗೇಷನ್ ಮಾಡ್ದಂಗೆ ಅಲ್ಲಿ ಒಂದು ಪರಿಸರ ಕೂಡ ಬದಲಾಗುತ್ತೆ, ಬದಲಾಗ್ತದೆ ಅದು. ಸೊ ಹನಿ ನೀರಾವರಿ ಒಳ್ಳೆ ಪದ್ಧತಿ, ಹನಿ ನೀರಾವರಿ ಮೂಲಕ ನೀರನ್ನ ಕೊಟ್ಟಿದ್ದೆ ಆದ್ರೆ ರೈತರುಗಳಿಗೆ ನೀರಿನ ಉಳಿತಾಯ ಆಗ್ತದೆ, ಖರ್ಚು ಉಳಿತಾಯ ಆಗ್ತದೆ, ಕರೆಂಟ್ ಉಳಿತಾಯ ಆಗ್ತದೆ, ಎಲ್ಲ ಉಳಿತಾಯಗಳು ಆಗ್ತದೆ. ಮತ್ತೆ ಮರಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸಿಗ್ತದಾಗ ಆ ಸಂದರ್ಭದಲ್ಲಿ. ಸೊ ಅದಕ್ಕೆ ರೈತರು ನಾನು ಮನವಿ ಮಾಡ್ಕೊಳ್ಳೋದೇನೆ ಅಂತ ಹೇಳಿದ್ರೆ, ತೆಂಗಿನ ಮರಕ್ಕೆ ಹನಿ ನೀರಾವರಿ ಬಹಳ ಮುಖ್ಯ. ಖಂಡಿತವಾಗಿ ನಮ್ಮ ಇಲಾಖೆನ ಸಂಪರ್ಕ ಮಾಡಿ ಹನಿ ನೀರಾವರಿಗೆ ಸಹಾಯಧನ ಇದೆ. ಸೊ ನೀವು ಅದನ್ನು ಪಡೆದುಕೊಂಡು ನೀವು ಹನಿರನ್ನು ಅಳವಡಿಸಿಕೊಂಡು ತೆಂಗಿನ ಮರಕ್ಕೆ ನೀರಾವರಿ ಮಾಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಸೊ ನಾವು ಇದ್ರ ಬಗ್ಗೆ ಸಾಕಷ್ಟು ರೈತರಿಗೆ ಇಲಾಖೆ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ನಾವು ವಿಜ್ಞಾನಿಗಳನ್ನ ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಆದ್ರೆ ಏನಾಗ್ತಾ ಇದೆ ನಮ್ಮಲ್ಲಿ ಇತ್ತೀಚೆಗೆ, ಸೊ ಈ ಕಡೆ ಗಮನ ಕೊಡುವಂತ ರೈತರುಗಳು ತುಂಬಾ ಕಡಿಮೆ ಆಗಿದ್ದಾರೆ. ಅವ್ರಿಗೆ ಏನ್ ಮಾಡ್ಬೇಕು, ಬೆಳಿಗ್ಗೆ ಎದ್ದು ಟ್ರ್ಯಾಕ್ಟರ್ ಕರ್ಕೋಬೇಕು, ಉಳ್ಮೆ ಮಾಡಿಸ್ಬೇಕು, ಬಿಡಬೇಕು, ಹೋಗ್ಬೇಕು, ಕಾಯಿ ಕೀಳಿಸ್ಬೇಕು, ಲೋಡ್ ಮಾಡ್ಬೇಕು, ತಗೊಂಡೋಗಿ ಸುಮ್ಮನೆ ಆಗ್ಬೇಕು. ಅಷ್ಟು ಬಿಟ್ರೆ ತೆಂಗಿಗೆ ಏನ್ ಮಾಡ್ಬೇಕು, ಏನ್ ಬೇಸಾಯ ಕ್ರಮ ಮಾಡಬೇಕು, ಏನು ಅವರು ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ತಾ ಇಲ್ಲ. ಕೇಳಿದ್ರೆ ಸರ್ ಟೈಮ್ ಇಲ್ಲ, ಸರ್ ಟೈಮ್ ಇಲ್ಲ. ತೆಂಗಿನ ತೋಟ ನಮ್ಗೆ ಆದಾಯ ಕೊಡ್ತಾ ಇದೆ ಅಂತ ಹೇಳಿದ ಮೇಲೆ ತೆಂಗಿನ ತೋಟ ಕಾಯ್ದು ನನ್ನ ಜವಾಬ್ದಾರಿ, ಅದಕ್ಕೆ ಟೈಮ್ ಕೊಡ್ಬೇಕು ನಾನು, ಬೇರೆ ಟೈಮ್ ಇಂದಲೇ ಕೊಡ್ಬೇಕು ನಾನು. ಅಲ್ಲಿ ಟೈಮ್ ಕೊಡೋದು ಬಹಳ ಮುಖ್ಯ ನಾನು. ಆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸಾಕಷ್ಟು ಜನಕ್ಕೆ ನಾವು ರೈತರಿಗೆ ಅವ್ರಿಗೆ ಬೈದಂಗ ಆಗ್ಬಹುದು, ಅಥವಾ ನಮ್ಗೆ ಅದು ನಾವು ಹೇಳುವಂತದ್ದು ಬಹಳ ಹಾಸ್ಯ ಕಾಣಬಹುದು ಅವ್ರಿಗೆ, ಆದ್ರೆ ಅದು ಸತ್ಯಾಂಶ. ರೈತರುಗಳು ಮಾಡ್ಲಿಲ್ಲ ಅಂತ ಹೇಳಿದ್ರೆ ತೆಂಗಿನ ತೋಟ ಉಳಿಸಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ದಯಮಾಡಿ ರೈತರುಗಳು ನಮ್ಮನ್ನ ಸಂಪರ್ಕ ಮಾಡಿ, ಇಲಾಖೆನ ಸಂಪರ್ಕ ಮಾಡಿ, ಸಂಶೋಧನಾ ಕೇಂದ್ರಗಳಿದೆ ಅವುಗಳನ್ನ ಸಂಪರ್ಕ ಮಾಡಿ, ಸಾಧ್ಯವಷ್ಟು ಮಾಹಿತಿನ ತಿಳ್ಕೊಳ್ಳಿ, ಅನುಕೂಲ ಆಗ್ತದೆ. ಸೊ ಅದರಿಂದ ಈ ಕಡೆ ಗಮನ ಕೊಡ್ಲಿಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ತೋಟಗಳ ಸಮರ್ಪಕ ನಿರ್ವಹಣೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತೆಂಗನ್ನ ನಾವು ಹೇಗೆ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ, ನಿರ್ವಹಣೆಯಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ, ಹೇಗೆ ಅದನ್ನು ತಿದ್ದುಕೊಳ್ಳಬಹುದು ಅಂತಕ್ಕಂಥ ವಿಚಾರಗಳನ್ನು ಬಹಳ ವಿವರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ತೆಂಗಿನ ತೋಟಗಳ ಸಮರ್ಪಕ ನಿರ್ವಹಣೆ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎಚ್.ಆರ್. ಯೋಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಪ್ರದಾನ ಹಣ್ಣುಗಳ ಬೇಸಾಯ ಕ್ರಮ, ಈ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡ್ತೇವೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಈಗ ಹವಾಮಾನ ವರದಿ. ಹಾಸನ ಜಿಲ್ಲೆಯಾದ್ಯಂತ ಮುಖ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದ್ದು, ಹಗುರದಿಂದ ಅಲ್ಲಲ್ಲಿ ಮಳೆಯಾಗುವ ಸಂಭವವಿದೆ. ಮೋಡ ಕವಿದ ವಾತಾವರಣ ಇರಲಿದೆ. ದಿನದ ಗರಿಷ್ಠ ತಾಪಮಾನ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ